ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ, ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಇದೀಗ ಮಣ್ಣು ಆರೋಗ್ಯ ಚೀಟಿಯ ಉಪಯೋಗಗಳ ಕುರಿತು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ ಅಂದ್ರೆ ಮಣ್ಣು ಆರೋಗ್ಯ ಚೀಟಿ ಇದರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿ ಮಾಡಿಕೊಳ್ಳೋಕೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಪ್ರವೀಣ್ ಚೌಧರಿ ಅವರು ಈಗ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಪ್ರವೀಣ್ ಚೌಧರಿ ಅವರು. ನಮಸ್ತೆ ಸರ್. ಸರ್, ಇವತ್ತು ತಾವು ಈ ಸಾಯಿಲ್ ಹೆಲ್ತ್ ಕಾರ್ಡ್ ಅಂದ್ರೆ ಮಣ್ಣು ಆರೋಗ್ಯ ಚೀಟಿ ಇದರ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಡಿ. ಮೊದಲಿಗೆ ಮಣ್ಣು ಆರೋಗ್ಯ ಚೀಟಿ ಅಂದ್ರೆ ಏನು, ಇದನ್ನ ಯಾರು ಕೊಡ್ತಾರೆ? ಈಗ ನಾವು ಈ ವಿಚಾರವಾಗಿ ಹೇಳ್ಬೇಕಂತಂದ್ರೆ, ನಾವೇನು ಕೃಷಿಯನ್ನ ಮಾಡ್ತಾ ಇದೀವಿ, ಇದಕ್ಕೆ ಬೇಸಾಯ ಅಥವಾ ಕೃಷಿಗೆ ಮಣ್ಣು ಬಹಳ ಮುಖ್ಯವಾದಂತದ್ದು. ಸೊ ಮಣ್ಣಿನಲ್ಲಿ ನಾವು ಬೆಳೆಗಳನ್ನ ಬೆಳೆದು ಅದನ್ನ ಅಭಿವೃದ್ಧಿಪಡಿಸಿ ಅದನ್ನ ಆಹಾರ ಧಾನ್ಯಗಳ ರೂಪದಲ್ಲಿ ನಾವು ಉಪಯೋಗಿಸ್ತಾ ಇದ್ದೀವಿ. ಸೊ ನಾವು ಪಡಿತಕ್ಕಂತಹ ಆಹಾರ ಧಾನ್ಯಗಳು ಚೆನ್ನಾಗಿರ್ಬೇಕಂತಂದ್ರೆ ಮಣ್ಣಿನ ಆರೋಗ್ಯ ಬಹಳ ಮುಖ್ಯ. ಸೊ ಈಗ ಮನುಷ್ಯನ ಆರೋಗ್ಯವನ್ನ ನಾವು ಯಾವ ರೀತಿ, ಬಿಪಿ ಎಷ್ಟಿದೆ, ಶುಗರ್ ಎಷ್ಟಿದೆ, ಮತ್ತೆ ಅವನಲ್ಲಿ ಕಿಡ್ನಿ ಆಕ್ಟಿವ್ ಇದೆಯಾ, ಏನು ಪ್ರಾಬ್ಲಮ್ ಇಲ್ವಾ, ಇಲ್ಲಿ ಲಿವರ್ ಚೆನ್ನಾಗಿದೆಯಾ, ಈ ತರ ನಾವು ಯಾವ ರೀತಿ ವಿಶ್ಲೇಷಣೆಯನ್ನು ಮಾಡ್ತೇವೆ, ಅದೇ ರೀತಿ ಮಣ್ಣಿನ ಹಲವಾರು ಅಂಶಗಳನ್ನು ವಿಶ್ಲೇಷಣೆ ಮಾಡಿ ಮಣ್ಣಿನ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂತ ಒಂದು ಕಾರ್ಯ ಇದು. ಮಣ್ಣಿನ ಆರೋಗ್ಯ ಕಾರ್ಡ್ ವಿತರಣೆ ಮಾಡ್ತಕ್ಕಂಥದ್ದು ಇದೊಂದು ಕಾರ್ಯ. ಇದಕ್ಕೆ ಮುಖ್ಯವಾಗಿ ಆರೋಗ್ಯವಾಗಿದೆ ಮಣ್ಣು ಅನ್ನೋದಾದ್ರೆ ಅದರ ಭೌತಿಕ ಗುಣ ಮತ್ತು ರಾಸಾಯನಿಕ ಗುಣಗಳು ಎರಡೂ ಕೂಡ ಉತ್ತಮ ಮಟ್ಟದಲ್ಲಿ ಇರಬೇಕು. ಏನು ಭೌತಿಕ ಗುಣ ಅಂತಂದ್ರೆ, ಆ ಮಣ್ಣಿನಲ್ಲಿ ಇರತಕ್ಕಂತಹ ಮರಳಿನ ಪ್ರಮಾಣ ಎಷ್ಟಿದೆ, ಜೇಡಿ ಮಣ್ಣಿನ ಪ್ರಮಾಣ ಎಷ್ಟಿದೆ, ಮತ್ತೆ ಅದರ ರಚನೆ ಯಾವ ರೀತಿ ಇದೆ, ಮತ್ತೆ ಅದನ್ನು ಗಾಳಿ ಆಡತಕ್ಕಂತಹ ಒಂದು ವ್ಯವಸ್ಥೆ ಯಾವ ರೀತಿ ಇದೆ, ಗಾಳಿ ಆಡತಕ್ಕಂತ ಪರಿಸ್ಥಿತಿ ಇದೆಯೋ ಇಲ್ಲ ಗಾಳಿ ಆಡದಲ್ಲೇ ಇರತಕ್ಕಂತ ಪರಿಸ್ಥಿತಿ ಇದೆಯೋ, ಮತ್ತೆ ನೀರು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಎಷ್ಟಿದೆ. ಸೊ ಈ 4-6 ಅಂಶಗಳನ್ನು ನಾವು ನೋಡಲೇಬೇಕಾಗುತ್ತೆ. ಪ್ರಮುಖವಾಗಿ ರೈತರು ಈ ಭೌತಿಕ ಗುಣಗಳನ್ನ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ರಾಸಾಯನಿಕ ಗುಣಗಳು ಆಗಿರ್ತಕ್ಕಂತಹ ಅದರಲ್ಲಿರ್ತಕ್ಕಂಥ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತೀವಿ, ಇ ಸಿ ಅಂತೀವಿ, pH ಅಂತೀವಿ, ಮತ್ತೆ ಅದರಲ್ಲಿರ್ತಕ್ಕಂಥ ಪ್ರಮುಖ ಪೋಷಕಾಂಶಗಳು ಸಾರಜನಕ, ರಂಜಕ, ಪೊಟ್ಯಾಷು, ಮತ್ತೆ ಲಘು ಪೋಷಕಾಂಶಗಳಾಗಿರ್ತಕ್ಕಂಥ ಜಿಂಕು, ಐರನ್, ಕಾಪರು, ಮೆಗ್ನೀಷಿಯಂ, ಸಲ್ಫರ್, ಬೋರಾನ್, ಹೀಗೆ ಹಲವಾರು ಲಘು ಪೋಷಕಾಂಶಗಳ ಪರಿಸ್ಥಿತಿ ಏನಿದೆ ಇವೆಲ್ಲವೂ ಕೂಡ ರಾಸಾಯನಿಕ ಗುಣಗಳಲ್ಲಿ ಅದು ಬರ್ತದೆ. ಅದಲ್ಲದೇ ನಾವು ಬಯಾಲಜಿಕಲ್ ಕ್ಯಾರೆಕ್ಟರ್ಸ್ ಅಂತೀವಿ, ಅಂದ್ರೆ ಜೀವಾಣುಗಳ ಒಂದು ಸಾಮರ್ಥ್ಯ ಏನಿದೆ, ಅದರಲ್ಲಿ ಸಾರಜನಕ ಹಿಡಿದಿರ್ತಕ್ಕಂತ ಜೀವಾಣುಗಳ ಸಂಖ್ಯೆ ಏನಿದೆ, ಮತ್ತೆ ಅದರಲ್ಲಿರ್ತಕ್ಕಂತ ಪೊಟ್ಯಾಷನ್ನ ಕರಗಿಸ್ತಕ್ಕಂತಹ ಜೀವಾಣುಗಳ ಸಂಖ್ಯೆ ಆಗಿದೆ, ಮತ್ತೆ ಫಾಸ್ಫರಸ್ ಅನ್ನ ಕರಗಿಸ್ತಕ್ಕಂತಹದ್ದು, ಹೀಗೆ ಹಲವಾರು ರೀತಿಯ ಒಂದು ಜೀವಾಣುಗಳು ಕೂಡ ಇರ್ತವೆ. ಸೊ ನಾವು ಮಣ್ಣಿನ ಆರೋಗ್ಯ ಅಂತಂದ್ರೆ ಭೌತಿಕ, ರಾಸಾಯನಿಕ ಮತ್ತು ಅದರ ಜೀವಾಣುಗಳ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಇದನ್ನ ನೀಡಬೇಕಾಗುತ್ತೆ. ಪ್ರಮುಖವಾಗಿ ಇದು ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ 2015-16 ಸಾಲಿನಿಂದ ಮಣ್ಣು ಆರೋಗ್ಯ ಕಾರ್ಡ್ ಅನ್ನ ನಾವು ಕಡ್ಡಾಯವಾಗಿ ರೈತರಿಗೆ ವಿತರಿಸಬೇಕು ಅಂತ ಹೇಳಿ 10 ಹೆಕ್ಟೇರ್ ಪ್ರದೇಶಕ್ಕೆ ಒಂದು ಮಾದರಿಯನ್ನು ತೆಗೆದು ಅದನ್ನ ನೋಡ್ಬಿಟ್ಟು ಆ 10 ಹೆಕ್ಟೇರ್ ಪ್ರದೇಶಕ್ಕೂ ಕೂಡ ಅಲ್ಲಿರ್ತಕ್ಕಂಥ ಏನು ಮಣ್ಣಿನ ಗುಣಧರ್ಮಗಳಿವೆ ಅವನ್ನ ರೈತರಿಗೆ ತಿಳಿಸಬೇಕು, ಅವರಿಗೆ ಮಾಹಿತಿಯನ್ನ ಒದಗಿಸಬೇಕು ಅನ್ನುವ ಒಂದು ಮುಖ್ಯ ಉದ್ದೇಶದಿಂದ ಈ ಒಂದು ಕಾರ್ಯವನ್ನ ಹಮ್ಮಿಕೊಂಡಿರ್ತಾರೆ. ನಾವು 2015-16 ಮತ್ತು 2016-17 ಎರಡು ವರ್ಷಗಳಲ್ಲಿ ಸತತವಾಗಿ ಈ ಗ್ರಿಡ್ ಮೆಥಡ್ ಏನು 10 ಹೆಕ್ಟರ್ಗೆ ಒಂದು ಮಾದರಿಯಂತೆ ಏನು ನಾವು ತೆಗೆದುಬಿಟ್ಟು ವಿಶ್ಲೇಷಣೆ ಮಾಡಿ ಅದರ ಗುಣಧರ್ಮಗಳನ್ನ ನಾವು ದೃಢೀಕರಿಸಿದೀವಿ, ಅದನ್ನ ರೈತರಿಗೆ ವಿತರಿಸತಕ್ಕಂತಹ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇಲ್ಲಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ 292,000 ರೈತರಿಗೆ ಈ ಕಾರ್ಡ್ಗಳನ್ನು ಈಗಾಗಲೇ ನಾವು ವಿತರಿಸಿದ್ದೀವಿ. ವ್ಯಕ್ತಿತ್ವವಾಗಿ ಯಾರು ರೈತರು ಮತ್ತೆ ಅವ್ರಿಗೇನಾದ್ರು ಮಣ್ಣಿನ ಗುಣಧರ್ಮಗಳ ಬಗ್ಗೆ ಮಾಹಿತಿ ಬೇಕಂದ್ರೆ ಈಗಲೂ ಕೂಡ ನಮ್ಮ ಕೃಷಿ ಇಲಾಖೆ ವತಿಯಿಂದ ಮಣ್ಣು ಆರೋಗ್ಯ ಕೇಂದ್ರ ಅನ್ನೋ ಒಂದು ಕಚೇರಿ ಇದೆ, ನಮ್ಮ ಜಂಟಿ ಕೃಷಿ ಕಚೇರಿ ಆವರಣದಲ್ಲೇ ಬರುತ್ತೆ. ಆ ಕಚೇರಿಗೆ ತಂದು ಅವರ ಮಣ್ಣಿನ ಮಾದರಿಯನ್ನು ತಂದುಕೊಟ್ರೆ ಸಾಕು, ಅದರಲ್ಲಿರ್ತಕ್ಕಂಥ ಗುಣಧರ್ಮಗಳನ್ನು ವಿಶ್ಲೇಷಿಸಿ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ನಮ್ಮಲ್ಲಿ ಲಭ್ಯ ಇದೆ. ಅದೇ ರೀತಿ ನಾವು ಅದಕ್ಕೇನು ಮೊಬಲಗು ಬೀಳುತ್ತೆ, ಅದಕ್ಕೆ ಹಣವನ್ನು ಸಂದಾಯ ಮಾಡಿ ಪಡಿತೀವಿ ಅಂದರೆ ನಮ್ಮ ಕೃಷಿ ತಂತ್ರಜ್ಞಾನ ಸಂಸ್ಥೆನಲ್ಲೂ ಕೂಡ ಈ ವ್ಯವಸ್ಥೆ ಇದೆ, ಅಲ್ಲೂ ಕೂಡ ರೈತಾಪಿ ವರ್ಗದವರು ಪಡಿಬಹುದು. ಈ ಒಂದು ನಾವು ಏನು ಮಣ್ಣು ಆರೋಗ್ಯ ಕಾರ್ಡ್ನಲ್ಲಿ ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ಒಂದು 5-6 ಅಂಶಗಳಿವೆ. ಏನು 5-6 ಅಂಶಗಳಂದ್ರೆ, ಒಂದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಅಂದ್ರೆ ಇದರಿಂದ ಏನಾಗುತ್ತೆ, ಮಣ್ಣಿನಲ್ಲಿ ಇರ್ತಕ್ಕಂಥ ಲವಣಾಂಶಗಳ ಪ್ರಮಾಣವನ್ನ ಇದು ನಿರ್ಧರಿಸಿರುತ್ತೆ. ಆ ಒಂದು ಪ್ರಮಾಣ ಎಷ್ಟು ಇದೆ, ಮತ್ತೆ pH ಅಂತೀವಿ ಅಂದ್ರೆ ಕ್ಷಾರ ಮಣ್ಣು ಇಲ್ಲ ಅದು ಉಳಿ ಮಣ್ಣು ಯಾವ ರೀತಿ ಇದೆ ಅಂತಕ್ಕಂಥದ್ದು, ಮತ್ತೆ ನಾನು ಹೇಳಿದ ಹಾಗೆ ಪೋಷಕಾಂಶಗಳ ಪರಿಸ್ಥಿತಿ ಏನಿದೆ, ಎಷ್ಟೆಷ್ಟಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ತಿಳಿಪಡಿಸ್ತೇವೆ. ಈ ಪ್ರಮುಖವಾಗಿ ಹೇಳಬೇಕಂತಂದ್ರೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿನಲ್ಲಿ ಬಂದಾಗ ಇದು 1 ಕ್ಕಿಂತ ಕಡಿಮೆ ಇದ್ರೆ ಅದು ಸಾಮಾನ್ಯ ಅಂತ ಹೇಳ್ಬೋದು, 1 ಕ್ಕಿಂತ 2 ಇದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ತೊಂದರೆ ಆಗ್ಬೋದು, 2 ಕ್ಕಿಂತ ಹೆಚ್ಚಿಗೆ ಇತ್ತು ಅಂತಂದ್ರೆ ಅದು ನಮ್ಮ ಗಿಡಗಳಿಗೆ ಉತ್ತಮವಾದಂತಲ್ಲ, ಅದರ ಬಗ್ಗೆ ನಾವು ಕ್ರಮವನ್ನು ವಹಿಸಿ ಅದನ್ನ ಸರಿಪಡಿಸ್ಕೊಳ್ತಕ್ಕಂಥದ್ದು ಅಗತ್ಯತೆ ಇದೆ. ಅದೇ ರೀತಿ pH ಅಂತೇಳಿ ನಾವೇನ್ ಹೇಳ್ತೇವೆ, ಮಣ್ಣು ಉಳಿ ಇದೆಯೋ ಕ್ಷಾರ ಇದೆಯೋ ಅಂತಕ್ಕಂಥದ್ದನ್ನ ನೋಡಿದಾಗ ಇದನ್ನ 5.5 ಅಂತೇಳಿ ನಾವು ಹೇಳ್ತೇವೆ, ಒಂದು ನಂಬರ್ ಅನ್ನ ಕೊಡ್ತೇವೆ. 5.5 ಇಂದ 7.5 ವರೆಗೆ ಇರತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದು, 5.5 ಕ್ಕಿಂತ ಕಡಿಮೆ ಇದ್ರೆ ಅದು ಉಳಿ ಮಣ್ಣು ಅಂತೇಳಿ ನಾವು ಹೇಳ್ತೇವೆ. ಉಳಿ ಮಣ್ಣಿಗೆ ಕೆಲವು ಬೆಳೆಗಳು ಚೆನ್ನಾಗಿ ಬರ್ತವೆ, ಅಂತ ಬೆಳೆಗಳನ್ನ ಬೆಳೀತಕ್ಕಂಥದ್ದು ಅಲ್ಲಿ ಸೂಕ್ತ. ಅದೇ ರೀತಿ ನಾವೇನು ಕ್ಷಾರ ಮಣ್ಣು ಇದೆ, ಆಲ್ಕಲೈನ್ ಉಳಿ ಮಣ್ಣು ಏನಂತೀವಿ, ಅದನ್ನ 7.5 ಮೇಲಿದ್ರೆ ಉಳಿ ಮಣ್ಣನ್ನ ಅಲ್ಲಿ ಕೂಡ ಯಾವ ಬೆಳೆಗಳಿಗೆ ಸೂಕ್ತನೋ ಅಲ್ಲಿ ಬೆಳೀತಕ್ಕಂಥದ್ದು ಒಂದು ಉತ್ತಮ. ಸೊ ಈಗ ನಾವೇನು ಹುಳಿ ಜಾಸ್ತಿ ಆಗಿದೆಯಪ್ಪ ಅಂತಂದ್ರೆ ಅದಕ್ಕೆ ಜಿಪ್ಸಮ್ ಹಾಕ್ತಕ್ಕಂಥದ್ದು ನಮ್ಮ ಈಗ ಆಲ್ರೆಡಿ ನಮ್ಮ ಪ್ರದೇಶದಲ್ಲಿ ಅದು ಚಾಲ್ತಿಯಲ್ಲಿದೆ. ಅದನ್ನು ಜಿಪ್ಸಮ್ ಅನ್ನು ಹಾಕಿದಾಗ ಅದರ ಒಂದು ಪ್ರಮಾಣ ಕಡಿಮೆ ಆಗಿ 7.5 ಹತ್ರ ಬರ್ತಾ ಇರುತ್ತೆ. ಸೊ 2 ವರ್ಷ ಅಥವಾ 3 ವರ್ಷಕ್ಕೊಂದ್ಸತಿ ನಾವು ಜಿಪ್ಸಮ್ ಅನ್ನ ಅದಕ್ಕೋಸ್ಕರನೆ ನಾವು ಇಲ್ಲಿರ್ತಕ್ಕಂಥ ಎಲ್ಲಾ ಬೆಳೆಗಳನ್ನು ಉಪಯೋಗಿಸ್ಬೇಕು ಅಂತೇಳಿ ಹೇಳ್ತೇವೆ. ಅದನ್ನು ಬಿಟ್ಟರೆ ಇನ್ನ ಒಂದು 4 ಅಂಶಗಳ ಬಗ್ಗೆ ನಾವು ಹೇಳಬೇಕಾಗುತ್ತೆ. ಒಂದು ಸಾವಯವ ಇಂಗಾಲ, ಇದನ್ನ ನಾವು ಪ್ರತಿಶತದಲ್ಲಿ ಹೇಳ್ತೇವೆ. 0.5 ಇಂದ 0.75 ವರೆಗಿದ್ರೆ ಅದು ಮೀಡಿಯಂ ಅಂತ, ಅದು ಐಡಿಯಲ್ ಕಂಡೀಷನ್. ಅದಕ್ಕಿಂತ ಕಡಿಮೆ ಆಯಿತು ಅಂತಂದ್ರೆ ಅದನ್ನ ನಾವು ಹೆಚ್ಚಿಗೆ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಅದೇ ರೀತಿ ನಾವು ಸಾರಜನಕಕ್ಕೆ ಬಂದ್ರೆ 140 kg/ಹೆಕ್ಟರ್ ಮಣ್ಣಿನಲ್ಲಿ ಇದ್ರೆ ಅದು ಬಹಳ ಕಡಿಮೆ. ನಾರ್ಮಲ್ ಅಂತ ಹೇಳುವುದಾದ್ರೆ 100 ಮೀಡಿಯಂ ಅಂತ ಹೇಳ್ತೀವಿ, ನಾರ್ಮಲ್ ಅಂದ್ರೆ ಮೀಡಿಯಂ ರೇಂಜ್ ಅಲ್ಲಿ ಇರತಕ್ಕಂತ ಒಂದು ಪ್ರಮಾಣ. ಅದು 280-560 ನಾರ್ಮಲ್, ಅದಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಕಡಿಮೆ ಆಗುತ್ತೆ, ಅದಕ್ಕಿಂತ ಹೆಚ್ಚಿಗೆ ಇದ್ರು ಆ ಬೆಳೆಗಳಿಗೆ ಒಳ್ಳೇದಲ್ಲ. ಹಾಗಾಗಿ ನಾವು ರಂಜಕಕ್ಕೆ ಬಂದ್ರೆ 10-25 kg ಒಂದು ಉತ್ತಮ ಮಟ್ಟ, ಕಡಿಮೆ ಆದ್ರೂ ಗಿಡಕ್ಕೆ ಒಳ್ಳೇದಲ್ಲ, ಹೆಚ್ಚಾದ್ರೂ ಗಿಡಕ್ಕೆ ಒಳ್ಳೇದಲ್ಲ. ಮತ್ತೆ ನಾವು ರಂಜಕಕ್ಕೆ ಬಂದಾಗ 120-280 kg/ಹೆಕ್ಟರ್, ನಾನು ಹೇಳ್ತಕ್ಕಂಥದ್ದು 2.5 ಎಕರೆ ಪ್ರದೇಶಕ್ಕೆ ಹೇಳ್ತಾ ಇದ್ದೀನಿ, 120-280 kg ಕಡಿಮೆ ಆದ್ರೂ ಅದನ್ನ ಹೆಚ್ಚಿಗೆ ಮಾಡಿಸ್ಬೇಕು. ಅದಕ್ಕಿಂತ ಹೆಚ್ಚಿಗೆ ಇತ್ತು 280 ಕ್ಕಿಂತ ಅಂತಂದ್ರೆ ಅದನ್ನ ಯಾವುದೇ ಕಾರಣಕ್ಕೂ ನಾವು ಆ ಒಂದು ಗೊಬ್ಬರವನ್ನ ಬಳಸಬಾರದು, ಪೊಟ್ಯಾಶ್ ಇರತಕ್ಕಂಥ ಗೊಬ್ಬರವನ್ನು ಬಳಸುವ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ನಾವು ಈ ಒಂದು ಲಘು ಪೋಷಕಾಂಶಗಳಿಗೆ ಬಂದಾಗ ಜಿಂಕ್ನಲ್ಲಿ 0.6 PPM ಅಂತೀವಿ, ಪಾರ್ಟ್ಸ್ ಪರ್ ಮಿಲಿಯನ್ ಅಂತೇಳಿ, ಅಂದ್ರೆ 1 mL in 1 liter ಆಫ್ ಲಿಕ್ವಿಡ್ ಅಂತೇಳಿ ನಾವು ತಗೊಳ್ತೀವಿ. ಅದೇ ರೀತಿ ಐರನ್ಗೆ 4.5, ಕಾಪರ್ಗೆ 0.2 PPM ಬರುತ್ತೆ, ಮೆಗ್ನೀಷಿಯಂಗೆ 2 PPM, ಮತ್ತೆ ಬೋರಾನ್ಗೆ 0.5 PPM, ಸಲ್ಫರ್ಗೆ 10 PPM. ಸೊ ಈಗ ನಾನು ಏನು ಇವು ರೇಂಜಸ್ನ ಹೇಳಿದ್ನಲ್ಲ, ಇವೆಲ್ಲವೂ ಕೂಡ ನಮ್ಮ ಸಾಯಿಲ್ ಹೆಲ್ತ್ ಕಾರ್ಡ್ನಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ. ಅಂದ್ರೆ ಇಷ್ಟಿದೆ, ನೀವು ಯಾವ ಬೆಳೆಯನ್ನ ಬೆಳಿಬೇಕು ಅಂತಿದ್ದೀರಾ ಅದಕ್ಕೆ ಶಿಫಾರಸು ಎಷ್ಟಿದೆ, ಈಗ ಆಲ್ರೆಡಿ ನಿಮ್ಮ ಸಾಯಿಲ್ ನಲ್ಲಿ ಎಷ್ಟಿದೆ, ಸೊ ಅದನ್ನ ಕಡಿಮೆಗೊಳಿಸಿ ಉಳಿದ ಒಂದು ರಸಗೊಬ್ಬರಕ್ಕೆ ಅಷ್ಟೇ ಉಪಯೋಗಿಸಬೇಕು ಅಂತಕ್ಕಂಥದ್ದು ಇದರ ಮೂಲ ಅರ್ಥ. ಹಾಗಾಗಿ ರೈತರು ಈಗ ಒಂದ್ ವೇಳೆ ಸಾಯಿಲ್ ಹೆಲ್ತ್ ಕಾರ್ಡ್ ತಗೊಳ್ಳದಲ್ಲೇ ಅಥವಾ ಸಾಯಿಲ್ ಟೆಸ್ಟ್ ಮಾಡಿಸದಲ್ಲೇ ಅವರು ಶಿಫಾರಸಿನ ಅನ್ವಯ ರಸಗೊಬ್ಬರವನ್ನ ಬಳಸಿದ್ದೇ ಆದಲ್ಲಿ ಅವ್ರು ಹಾಕಿರ್ತಕ್ಕಂಥ ರಸಗೊಬ್ಬರ ವ್ಯರ್ಥವಾಗುತ್ತೆ. ಯಾಕಂತಂದ್ರೆ ಮಣ್ಣಿನಲ್ಲಿ ಹೆಚ್ಚಿಗೆ ಇದೆಯೋ ಕಡಿಮೆ ಇದೆಯೋ ಅನ್ನೋದನ್ನ ತಿಳ್ಕೊಂಡು ಹಾಕಿದಾಗ ಮಾತ್ರ ಅದು ಲಾಭದಾಯಕನೂ ಆಗುತ್ತೆ, ಜೊತೆಗೆ ಹಾಕಿರ್ತಕ್ಕಂತ ಗೊಬ್ಬರನು ಕೂಡ ಸರಿಯಾಗಿ ಉಪಯೋಗ ಆಗುತ್ತೆ. ಸರ್, ಇದರಿಂದ ಯಾವ ರೀತಿಯ ಉಪಯೋಗ ಆಗುತ್ತೆ ನಮ್ಮ ರೈತರಿಗೆ? ರೈತರಿಗೆ ಒಂದ್ ಹೇಳ್ತೀವಿ ನಾವು, ಸಾಯಿಲ್ ನ್ಯೂಟ್ರಿಯಂಟ್ ಬೇಸ್ಡ್ ಅಪ್ಲಿಕೇಶನ್ ಅಂತ ಹೇಳಿ ಹೇಳ್ತೇವೆ. ಅಂದ್ರೆ ಮಣ್ಣಿನಲ್ಲಿ ಇರತಕ್ಕಂತಹ ಅಂಶಗಳನ್ನ ಅನುಸರಿಸಿ ನಾವು ರಸಗೊಬ್ಬರವನ್ನ ಬಳಸ್ತಕ್ಕಂಥದ್ದು. ಇದನ್ನ ಬಳಸಿದ್ದೇ ಆದಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಎಷ್ಟು ಅವಶ್ಯಕ ಇದೆಯೋ ಅಷ್ಟು ಕನಿಷ್ಠ ರಸಗೊಬ್ಬರವನ್ನ ನಾವು ಉಪಯೋಗಿಸ್ತೀವಿ. ಇದರಿಂದ ಆರ್ಥಿಕವಾಗಿ ರೈತನು ಲಾಭಗೊಳ್ತಾನೆ, ಜೊತೆಗೆ ಮಣ್ಣಿನ ಆರೋಗ್ಯ ಕೂಡ ಚೆನ್ನಾಗಿ ಬಾಳಿಕೆ ಬರುತ್ತೆ. ಮತ್ತೆ ಮುಂದಿನ ಪೀಳಿಗೆ ಕೂಡ ನಾವು ಉತ್ತಮವಾದ ಮಣ್ಣು ಮತ್ತು ವಾತಾವರಣ ಕೊಡೋದಕ್ಕೆ ಒಂದು ಅವಕಾಶ ಆಗುತ್ತೆ. ಈ ಮಣ್ಣಿನಲ್ಲಿ ಏನ್ ಅಂಶ ಇದೆ ಅಂತ ತಿಳ್ಕೊಳ್ಳದಲೆ ನಾವು ಕ್ರೂಡ್ ಆಗಿ ಅದನ್ನ ಬಳಸಿದಾಗ ವಾತಾವರಣನೂ ಹಾಳಾಗುತ್ತೆ, ಮಣ್ಣಿನ ಗುಣಧರ್ಮಗಳು ಹಾಳಾಗುತ್ತೆ, ಮತ್ತೆ ನಾವು ಹಾಕಿರ್ತಕ್ಕಂಥ ಹಣವೂ ಕೂಡ ವ್ಯರ್ಥವಾಗುತ್ತೆ. ಹಾಗಾಗಿ ಈ ರೀತಿ ಬಳಸ್ತಕ್ಕಂಥದ್ದು. ಆಮೇಲೆ ರೈತರಲ್ಲಿ ಒಂದು ಬಳಸೋದಕ್ಕೆ ನಾನು ಒಂದು ಉದಾಹರಣೆಯನ್ನು ಕೊಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಕಡಲೆ ಬೆಳೆಯನ್ನು ಹಿಂಗಾರಿನಲ್ಲಿ ನಾವು ಬೆಳಿತೀವಿ, ಅದಕ್ಕೆ ಕಡಲೆ ಬೆಳೆಗೆ ಏನು ಶಿಫಾರಸಿದೆ? ನೀರಾವರಿಗಾದ್ರೆ 25 ಕೆಜಿ ಸಾರಜನಕ, 50 ಕೆಜಿ ರಂಜಕ, 50 ಕೆಜಿ ಪೊಟ್ಯಾಶ್ ಇದೆ. ಮಳೆಯಾಶ್ರಿತಕ್ಕಾದ್ರೆ 13 ಕೆಜಿ, 25 ಕೆಜಿ, 20 ಕೆಜಿ ಇದೆ. ಹಾಗಾಗಿ ಮಣ್ಣಿನಲ್ಲಿ ಎಷ್ಟು ಕೆಜಿ ಆಲ್ರೆಡಿ ಇದೆ ಅದನ್ನ ನಾವು ಕಳೆದು ಬಿಟ್ಟು ಉಳಿಕೆ ಆದಂತಹ ಪೋಷಕಾಂಶ ಅಷ್ಟೇನೆ ಕೊಡಬೇಕು. ರೈತರಲ್ಲಿ ಈಗ ನಾವು 10-26-26 ಅಥವಾ DAP ಅಥವಾ 15-15-15 ಯಾವುದೋ ಒಂದು ರಸಗೊಬ್ಬರನ ಉಪಯೋಗಿಸಬೇಕಂತ ಇರ್ತಾನೆ. ಅವಾಗ ಇದನ್ನ ಕಳೆದಾಗ ಅವನಿಗೆ ಕೇವಲ ಸಾರಜನಕ 10, ರಂಜಕ 15, ಪೊಟ್ಯಾಶು ಬೇಕಿಲ್ಲ ಅಂತ ಇರುತ್ತೆ, ಅಥವಾ 10 ಕೆಜಿ ಬೇಕಿರುತ್ತೆ ಅನ್ಕೊಳ್ಳಿ. ಸೊ ಇಷ್ಟು ಬಳಸಬೇಕಾದ್ರೆ ಈ ರಸಗೊಬ್ಬರನ ಹಾಕಿದ್ರೆ ಎಷ್ಟು ಹಾಕಬೇಕಾಗುತ್ತೆ ಅನ್ನೋದು ರೈತನಿಗೆ ಒಂದು ಜಿಜ್ಞಾಸೆ ಮೂಡುತ್ತೆ. ಅದಕ್ಕೆ ಒಂದು ಉದಾಹರಣೆ ಹೇಳಬೇಕಂತಂದ್ರೆ ನಮ್ಮ ಮೊಬೈಲ್ನಲ್ಲಿ ಫಾರ್ಮ್ ಕ್ಯಾಲ್ಕುಲೇಟರ್ ಅಂತೇಳಿ ಒಂದು ಆ್ಯಪ್ ಇದೆ. ಅದರಲ್ಲಿ ನೀವು ಎಷ್ಟು ಗೊಬ್ಬರ ಹಾಕ್ಬೇಕು ಅನ್ಕೊಂಡಿದ್ದೀರಾ, ಯಾವ ಪ್ರಾಡಕ್ಟ್ ಹಾಕ್ಬೇಕಂತಿದ್ದೀರಾ, ಅದೆರಡನ್ನು ಸೂಚಿಸಿದ್ರೆ ಸಾಕು ಎಷ್ಟು ಹಾಕ್ಬೇಕು ಅಂತೇಳಿ ಅದು ತಿಳಿ ಹೇಳುತ್ತೆ. ಯಾಕಂತಂದ್ರೆ ಇದನ್ನ ಕ್ಯಾಲ್ಕುಲೇಷನ್ ಮಾಡಿ ರೈತಾಪಿ ವರ್ಗದವರು ಹಾಕ್ತಕ್ಕಂಥದ್ದು ಕಷ್ಟಕರ ಆಗುತ್ತೆ. ಸೊ ಈ ಒಂದು ಆ್ಯಪ್ ಅನ್ನು ಬಳಕೆ ಮಾಡಿಕೊಂಡು ನಿಮ್ಮಲ್ಲಿ ಏನು ಮಣ್ಣಿನಲ್ಲಿದೆ, ನೀವು ಹಾಕಬೇಕಾಗಿದ್ದು ಎಷ್ಟು, ಅದನ್ನ ಕಳೆದಾಗ ಉಳಿದಂತಹ ರಸಗೊಬ್ಬರ ಎಷ್ಟು ನೀವು ಬಳಸಬೇಕಾಗುತ್ತೆ, ಆ ಬಳಸ್ತಕ್ಕಂಥ ಯಾವ ಒಂದು ರಸಗೊಬ್ಬರವನ್ನು ಬಳಸ್ತೀರಾ ಅಂತ ಹೇಳಿ ಅದರಲ್ಲಿ ನಮೂದಿಸಿದ್ರೆ ಇಷ್ಟೇ ರಸಗೊಬ್ಬರವನ್ನು ನೀವು ಉಪಯೋಗಿಸಬೇಕು ಅಂತೇಳಿ ಬರುತ್ತೆ. ಈ ಇದರ ಒಂದು ಅನುಕೂಲನು ಕೂಡ ರೈತಾಪಿ ವರ್ಗದವರು ಮಾಡ್ಕೋಬಹುದು. ಸರಿ, ಈಗ ತಾವು ಹೇಳಿದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಇದರಿಂದ ಅಂತೇಳಿ. ಅಂದ್ರೆ ನಮ್ಮ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೋಬಹುದು, ನಮ್ಮ ಹಣದ ಖರ್ಚುನ ಉಳಿತಾಯ ಮಾಡಬಹುದು, ಆಮೇಲೆ ಒಳ್ಳೆ ಇಳುವರಿನೂ ಪಡಿಬಹುದು. ಅಂದ್ರೆ ನಮ್ಮ ಭೂಮಿಗೆ ಏನ್ ಅವಶ್ಯಕತೆ ಇದೆ ಅನ್ನೋದು ನಮ್ಮ ಒಂದು ಮಣ್ಣು ಆರೋಗ್ಯ ಚೀಟಿಯಿಂದ ಗೊತ್ತಾಗುತ್ತೆ. ಹೌದು, ನಮ್ಮ ರೈತರು ಈ ಒಂದು ಮಣ್ಣು ಆರೋಗ್ಯ ಚೀಟಿ ಪಡಿಬೇಕಂದ್ರೆ ಏನ್ ಮಾಡಬೇಕು, ಯಾವ ರೀತಿಯ ಒಂದು ನಿಯಮಗಳಿದ್ದಾವೆ? ಏನಿಲ್ಲ, ರೈತರು ಈಗ ತಮ್ಮ ಹೊಲದ ಒಂದು ಮಣ್ಣಿನ ಆರೋಗ್ಯವನ್ನ ಪರೀಕ್ಷಿಸಿಕೊಳ್ಬೇಕಂತಂದ್ರೆ ಮಾದರಿಯನ್ನು ತೆಗಿತಕ್ಕಂಥದ್ದು ಬಹಳ ಮುಖ್ಯ. ಮಾದರಿಯನ್ನು ನಾವು ಯಾವ ರೀತಿ ತೆಗಿಬೇಕಂದ್ರೆ, ಒಬ್ಬ ರೈತನದು 5 ಎಕರೆ ಇಂದ 10 ಎಕರೆ ಇತ್ತು ಅಂತಂದ್ರೆ ಅದರಲ್ಲಿ 8-10 ಜಾಗಗಳನ್ನ, ಅಂದ್ರೆ ಆ ಒಂದು ಮಾದರಿ ಇಡೀ ಅವನ ಹೊಲದ ಒಂದು ಸ್ಯಾಂಪಲ್ ಆಗಿರ್ಬೇಕು, ರೆಪ್ರೆಸೆಂಟೇಟಿವ್ ಆಗಿರ್ಬೇಕು. ಹಾಗಾಗಿ ಅವನು ಅದರಲ್ಲಿ ಜಿಗ್ಜಾಗ್ ಅಲ್ಲಿ ಅದನ್ನ ವಿ ನಾಚ್ ಅಂತೀವಿ, ಅಂದ್ರೆ 15 ಸೆಂಟಿಮೀಟರ್ ಆಳದವರೆಗೆ ಮಣ್ಣನ್ನು ತೆಗೆದುಬಿಟ್ಟು ಸಂಗ್ರಹಿಸಬೇಕು. ಈಗ 10 ಕಡೆ ಅವನು ಮಾದರಿಯನ್ನು ತಗೊಂಡು ಒಂದು ಕಡೆ ಹಾಕ್ಬಿಟ್ಟು ಕಲಿಸ್ಬೇಕು. 10 ಮಾದರಿಗಳನ್ನು ಕಲಿಸ್ಬಿಟ್ಟು ಅದನ್ನ ಸೆಲೆಕ್ಷನ್ ಬೇಸಿಸ್ ಅಂತೀವಿ, ಅದನ್ನ 4 ಪಾರ್ಟ್ ಮಾಡಬೇಕು. ಆಪೋಸಿಟ್ 2 ಪಾರ್ಟ್ ಅನ್ನು ತೆಗಿಬೇಕು, ಇನ್ನೆರಡು ಆಪೋಸಿಟ್ ಪಾರ್ಟ್ ಅನ್ನ ಮತ್ತೆ ಕಲಿಸಿ ಮತ್ತೆ ರೌಂಡ್ ಮಾಡಬೇಕು, ಮತ್ತೆ 4 ಭಾಗಗಳನ್ನು ಮಾಡಬೇಕು, 2 ತೆಗೆದು 2, ಹಿಂಗೆ 1/4 ಕೆಜಿ ಆಗೋವರೆಗೂ ಮಾಡಿಬಿಟ್ಟು ಆ ಒಂದು ಮಾದರಿಯನ್ನ ನಾವು ಪರೀಕ್ಷೆಗೆ ನಮ್ಮ ಇಲಾಖೆಯ ಮಣ್ಣು ಆರೋಗ್ಯ ಕೇಂದ್ರಕ್ಕೆ ತಂದುಕೊಟ್ರೆ ನಾವು ಅದನ್ನ ಪರೀಕ್ಷಿಸಿಬಿಟ್ಟು ನಿಮ್ಮ ಮಣ್ಣಿನಲ್ಲಿ ಏನೇನಿದೆ, ಎಷ್ಟೆಷ್ಟು ಇದೆ ಅಂತಕ್ಕಂಥದ್ದನ್ನು ನಮ್ಮಲ್ಲೇ ಕೊಡ್ತೀವಿ. ಈಗ ಆಲ್ರೆಡಿ ನಾನು ಹೇಳಿದಾಗ 15-16 ಮತ್ತು 16-17 ಈ ಒಂದು ಮಣ್ಣು ಮಾದರಿ ಕಾರ್ಡ್ಗಳನ್ನು ಮಾಡಿಬಿಟ್ಟು ಅದನ್ನ ರೈತಾಪಿ ವರ್ಗದವರಿಗೆ ವಿತರಿಸಲಾಗಿದೆ. ಇದು 5 ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆ ಬದಲಾವಣೆ ಆಗ್ತಕ್ಕಂಥ ಪ್ರಸಂಗಗಳಿರಲ್ಲ, ಕನಿಷ್ಠ ಪಕ್ಷ 5 ವರ್ಷಕ್ಕೊಂದ್ಸತಿ ಆದ್ರೂ ಅವರು ಅದನ್ನ ಪರೀಕ್ಷಿಸ್ಕೊಂಡ್ಬಿಟ್ಟು ಅದ್ರ ಪ್ರಕಾರ ಅವರು ರಸಗೊಬ್ಬರವನ್ನು ಹಾಕ್ತಕ್ಕಂಥದ್ದು ಸೂಕ್ತ. ಅದು ನಿಮ್ಮ ಮಣ್ಣು ಆರೋಗ್ಯ ಚೀಟಿ, ನೀವೇ ಇಲಾಖೆಯಿಂದ ಅದನ್ನ ಪರೀಕ್ಷೆ ಮಾಡಿ ಅವರಿಗೆ ಅದರ ಮಾಹಿತಿ ಕೊಡ್ತೀರಿ? ಕೊಡ್ತೀವಿ. ಅದಕ್ಕೇನಾದ್ರೂ ಚಾರ್ಜಸ್ ಅಂದ್ರೆ? ಇಲ್ಲ, ಅವರು ಏನು ಹಣವನ್ನ ಕಟ್ಟುವಂತ ಅವಶ್ಯಕತೆ ಇಲ್ಲ. ನಾವೀಗ ಆಲ್ರೆಡಿ 15, 16, 16, 17 ಕೊಟ್ಟಿರ್ತಕ್ಕಂಥವು ಇನ್ನ 2 ವರ್ಷದವರೆಗೂ ಅವರು ಅದನ್ನ ಉಪಯೋಗಿಸಬಹುದು. ಹಾಗಾಗಿ ಏನು ತೊಂದರೆ ಇಲ್ಲ. ಅದ್ರ ಮೇಲೂ ಅವ್ರಿಗೇನೋ ತೊಂದರೆ ಇತ್ತು, ಇಲ್ಲ ಅದ್ರ ಪ್ರಕಾರ ಉಪಯೋಗಿಸಿದ್ರೆ ಅವರಿಗೆ ಸರಿಯಾದ ಇಳುವರಿ ಬರ್ತಾ ಇಲ್ಲ ಅನ್ನೋ ಒಂದೇನು ಅನುಮಾನ ಇದ್ರೆ ಅಂತ ರೈತರು ದಯಮಾಡಿ ನಮ್ಮ ಮಣ್ಣು ಆರೋಗ್ಯ ಕೇಂದ್ರಕ್ಕೆ ತಂದು ಕೊಟ್ರೆ ನಾವು ಅದ್ರ ಬಗ್ಗೆ ಪರೀಕ್ಷಿಸ್ಬಿಟ್ಟು ಅವ್ರ ಮಾಹಿತಿಯನ್ನು ಖಂಡಿತವಾಗ್ಲೂ ಕೊಡ್ತೇವೆ. ಅಲ್ಲ, ಈ ಒಂದು ವಿಷಯ ಅಂದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಒಂದೇ ಅಲ್ಲ, ನಮ್ಮ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಆಯಾ ಕೃಷಿ ಇಲಾಖೆಯಲ್ಲಿ ಈ ಒಂದು ಕಾರ್ಯವನ್ನು ಮಾಡ್ತಾರೆ. ಯಾಕಂತಂದ್ರೆ ಈ ಒಂದು ಏನು ನಾವು ಮಣ್ಣು ಆರೋಗ್ಯ ಕಾರ್ಡ್ ಯೋಜನೆ ಹೇಳಿದ್ವಲ್ಲ, ಇದು ಕೃಷಿ ಸಹಕಾರ ಮತ್ತು ರೈತ ಕಲ್ಯಾಣ ಇಲಾಖೆ ಭಾರತ ಸರ್ಕಾರ ವತಿಯಿಂದ ಮಾಡ್ತಾ ಇರತಕ್ಕಂಥದ್ದು. ಇದು ಕೇವಲ ನಮ್ಮ ಚಿತ್ರದುರ್ಗದಲ್ಲ, ಕರ್ನಾಟಕದಲ್ಲ, ಇಡೀ ದೇಶಾದ್ಯಂತ ಇದನ್ನ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಕಾರ್ಡ್ ಅಲ್ಲಿ ಅವರಿಗೆ ಇದನ್ನ ನಮೂದಿಸಿರ್ತಾರೆ, ನೀವು ಯಾವ ವರ್ಷದಲ್ಲಿ ಕೊಟ್ಟಿದ್ದೀವಿ, ಮತ್ತೆ ಅದರ ಅವರ ಆರೋಗ್ಯ ಕಾರ್ಡ್ ಸಂಖ್ಯೆ ಎಷ್ಟು, ರೈತನ ಹೆಸರೇನಿದೆ, ಮತ್ತೆ ಯಾವ್ಯಾವ ಅಂಶಗಳು ಎಷ್ಟೆಷ್ಟಿದೆ. ಒಂದು ಎಕ್ಸಾಂಪಲ್ ನಾನು ತಂದಿದ್ದೀನಿ. ಹೊಸದುರ್ಗ ತಾಲೂಕು ಕಸಬಾ ಹೋಬಳಿಯ ಮಳಲಿ ಗ್ರಾಮದ ಪಿ ಸಿದ್ದಪ್ಪ ಬಿನ್ ಪರಸಪ್ಪ ಅಂತಕ್ಕಂಥದ್ದು, ಇವ್ರದ್ದು ಸರ್ವೆ ನಂಬರ್ 281, ಇಸ್ಸಾ ನಂಬರ್ P1. ಅವ್ರಿಗೆ ಇರ್ತಕ್ಕಂಥ ಕ್ಷೇತ್ರ 1.36 ಎಕರೆ ಮಳೆಯಾಶ್ರಿತ ಕ್ಷೇತ್ರ ಅದು. ಅದರಲ್ಲಿ ಎಷ್ಟೆಷ್ಟು ಅಂಶ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ನಮೂದಿಸಿದೀವಿ. ರಸಸಾರವನ್ನು ತಗೊಂಡಾಗ ಸಾಮಾನ್ಯವಾಗಿದೆ 6.7 ಇದೆ, ಲವಣಾಂಶ 0.38 ಇದೆ, ಅಂದ್ರೆ ಇದು 1ಕ್ಕಿಂತ ಕಡಿಮೆ ಇರೋದ್ರಿಂದ ಇದು ಉತ್ತಮವಾಗಿರ್ತಕ್ಕಂಥದ್ದು. ಸಾವಯವ ಇಂಗಾಲ 0.59 ಇದೆ, ಇದು ಕೂಡ 0.5 ಇಂದ 0.75 ವರೆಗಿದ್ರೆ ಸಾಮಾನ್ಯ ಅಂತೀವಿ, ಇದು ಸಾಮಾನ್ಯವಾಗಿದೆ. ಅದೇ ರೀತಿ ಲಭ್ಯವಿರುವ ರಂಜಕ ಎಷ್ಟಿದೆ, 29 kg ಇದೆ. ಪೊಟ್ಯಾಶು 174 kg, ಹೆಚ್ಚಿಗೆನೆ ಇದೆ ಅಲ್ಲಿ. ಗಂಧಕ 11 PPM ಇದೆ. ಈ ರೀತಿ ಒಂದೊಂದೇ ನಮೂದಿಸಿರ್ತೀವಿ. ಇದನ್ನ ನೀವು ಹಾಕ್ತಕ್ಕಂಥ ಬೆಳೆಗಳಿಗೆ ಅನುಗುಣವಾಗಿ ಇದನ್ನ ಎಷ್ಟಿದೆ ಎಷ್ಟು ಹಾಕಬೇಕು, ಅವರು ಅದನ್ನ ಪ್ರಮಾಣವನ್ನು ನಿರ್ಧರಿಸಿ ಹಾಕಬೇಕಾಗುತ್ತೆ. ಈ ರೀತಿ ಪ್ರತಿ ರೈತರದನ್ನು ಕೂಡ ನಮ್ಮಲ್ಲಿ ಮಾಹಿತಿ ಇರುತ್ತೆ. ಅವ್ರಿಗೆ ಬೇಕು ಅನಿಸಿದಲ್ಲಿ ಹೇಳಿದ್ರೆ ನಾವೀಗ ಆಲ್ರೆಡಿ ಮಾಡಿರ್ತಕ್ಕಂಥ ಮಾದರಿಯನ್ನೇ ತಕ್ಕೊಡ್ತೀವಿ, ಏನ್ ತೊಂದರೆ ಇಲ್ಲ. ಇಲ್ಲ ಹೊಸ್ತಾಗೆ ಮಾಡಿಕೊಡ್ಬೇಕಂದ್ರೂ ಕೂಡ ನಾವು ಮಾದರಿಗಳನ್ನ ಪರೀಕ್ಷಿಸಿಕೊಡಕ್ಕೆ ಅವಕಾಶ ಇದೆ. ಒಳ್ಳೇದೇ ಸರ್, ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸ್ಕೊಟ್ರಿ ಈ ಮಣ್ಣು ಆರೋಗ್ಯ ಚೀಟಿ ಬಗ್ಗೆ. ಇದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ನಮ್ಮ ರೈತರಿಗೆ. ಯಾಕಂದ್ರೆ ಒಂದು ಕಡೆ ನಮ್ಮ ಬೆಳೆನ ಚೆನ್ನಾಗಿ ಬೆಳಿಬಹುದು, ಆಮೇಲೆ ನಮ್ಮ ಖರ್ಚನ್ನು ಕಡಿಮೆ ಮಾಡ್ಕೋಬಹುದು, ಜೊತೆಗೆ ನಮ್ಮ ಮಣ್ಣಿನ ಆರೋಗ್ಯನು ನಾವು ಕಾಪಾಡಬಹುದು. ಇದರಿಂದ ನಾವು ಅನವಶ್ಯಕವಾಗಿ ರಸಗೊಬ್ಬರವನ್ನ ಹಾಕೋದು ತಪ್ಪಿಸಬಹುದು. ತುಂಬಾ ಧನ್ಯವಾದ ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಮಣ್ಣು ಆರೋಗ್ಯ ಚೀಟಿಯ ಉಪಯೋಗಗಳು ಈ ಕುರಿತು ಚಿತ್ರದುರ್ಗ ಜಿಲ್ಲಾ ಹಿರಿಯೂರು ತಾಲೂಕು ಬಬ್ಬೂರು ಫೋರಂನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಅಮರನಾಥ್ ಯಾತ್ರಾ ಪರ್ ಜಾನೆ ವಾಲೆ ಶ್ರದ್ಧಾಲುವೊ ಕೆ ಲಿಯೆ ಕುಛ್ ಖಾಸ್ ಜಾನ್ಕಾರಿ. ಯಾತ್ರಾ ಕೆ ದೌರಾನ್ ಧೀರೆ ಧೀರೆ ಚಲೆ, ವಿಭಿನ್ನ ಸ್ಥಾನೋ ಪರ್ ಅನಿವಾರ್ಯ ವಿಶ್ರಾಮ ಕರೆ, ಔರ್ ಏಕ್ ಸಮಾನ ಗತಿ ಸುನಿಶ್ಚಿತ ಕರೆಂ, ಖಾಲಿ ಪೇಟ ಯಾತ್ರಾ ನಾ ಕರೆಂ, ಔರ್ ನಿರ್ಜಲೀಕರಣ ಔರ್ ಸಿರ್ ದರ್ದ ಸೆ ನಿಪಟನೆ ಕೆ ಲಿಯೆ ಢೇರ್ ಸಾರಾ ಪಾನಿ ಪಿಯೆ. ಯಾತ್ರಾ ಕೆ ದೌರಾನ್ ಅಪ್ನೆ ಸಾಥ್ ಪೋರ್ಟೇಬಲ್ ಆಕ್ಸಿಜನ್ ಅವಶ್ಯ ಲಾಯೆ, ಕ್ಯೂಂಕಿ ಸಾಂಸ್ ಲೇನೆ ಮೇ ಕಠಿನಾಯಿ ಹೋನೆ ಪರ್ ಯೇ ಸಹಾಯಕ ಹೋತಾ ಹೈ. ಯಾತ್ರಿಯೋ ಕೋ ಯಾತ್ರಾ ಕೆ ದೌರಾನ್ ಪೋಸ್ಟ್ ಪೇಡ್ ಸಿಮ್ ಲೇ ಜಾನೆ ಕಿ ಸಲಾ ದಿ ಜಾತಿ ಹೈ, ಕ್ಯೂಂಕಿ ಗೈರ್ ಜಮ್ಮು ಕಶ್ಮೀರ್ ಸರ್ಕಲ್ ಕಾ ಪ್ರೀ ಪೇಡ್ ಸಿಮ್ ಜಮ್ಮು ಕಾಶ್ಮೀರ ಮೇ ಕಾಮ ನಹಿ ಕರೆಗಾ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೀಗ ಜೈವಿಕ ಬೀಜೋಪಚಾರದ ಮಹತ್ವ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ಡಾ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರಿಗೆ. ನಮಸ್ಕಾರ ಸರ್. ಸರ್, ತಾವು ಇವತ್ತು ನಮ್ಮ ರೈತರಿಗೋಸ್ಕರ ಈ ಜೈವಿಕ ಗೊಬ್ಬರದಿಂದ

ಡಬಲಿಂಗ್ ದಿ ಫಾರ್ಮರ್ ಇನ್ಕಮ್, ರೈತರ ಆದಾಯ ದ್ವಿಗುಣ ಆಗಬೇಕು ಅಂತಂದ್ರೆ ಸಣ್ಣ ಮಟ್ಟದಿಂದಲೇ ಶುರು ಆಗಬೇಕಾಗಿದೆ. ನಾವು ರೈತರ ಆದಾಯ ದ್ವಿಗುಣ ಆಗಬೇಕು ಅಂದ್ರೆ ನಮ್ಮ ಖರ್ಚು ಕಡಿಮೆ ಆಗಬೇಕಾಗಿದೆ. ರಾಸಾಯನಿಕದ ಮೇಲೆ ಹಾಕುವಂಥ ಖರ್ಚನ್ನು ನಾವು ಕಡಿಮೆ ಮಾಡೋದು ಯಾವ ರೀತಿ ಅಂದರೆ ಈ ಬೇರೆ ಬೇರೆ ಗೊಬ್ಬರಗಳನ್ನ ಬಳಕೆ ಮಾಡಬೇಕು. ಅದರಲ್ಲೂ ಸಾವಯವ ಕೃಷಿ ಮಾಡುವಂಥ ರೈತರಿಗೆ ಇದು ಜೈವಿಕ ಗೊಬ್ಬರ ಒಂದು ವರದಾನ ಸರ್. ಸರ್, ಈ ಒಂದು ಜೈವಿಕ ಗೊಬ್ಬರದ ಮಹತ್ವ ಏನು ಅನ್ನೋದ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ. ಆದರೂ ನಮ್ಮ ರೈತರು ಈಗ ಸುಮಾರು 10 ಎಕರೆ 20 ಎಕರೆಗೆ ನಾವು ಜೈವಿಕ ಗೊಬ್ಬರಗಳು ಬಳಕೆ ಮಾಡಬೇಕು ಅಂದರೆ ನೀವು ಸುಮಾರು ನಿಮ್ಮ ಹತ್ರ ಒಂದು 10-15 ಟನ್ ತಿಪ್ಪೆ ಗೊಬ್ಬರ ಇದೆ ಅಂದರೆ ಸುಮಾರು ಒಂದು 20-25 ಕೆಜಿ ಚೆನ್ನಾಗಿ ಅದಕ್ಕೆ ಮಿಶ್ರಣ ಮಾಡಿಬಿಟ್ಟು ಒಂದು 15 ದಿವಸ ಇದನ್ನ ತೇವಾಂಶ ಕಾಪಾಡಿಕೊಂಡ್ರೆ ನಿಮ್ಮ ಇಡೀ ಭೂಮಿಗೆ ನೀವು ಜೈವಿಕ ಗೊಬ್ಬರನ ಒದಗಿಸಿದಂಗಾಗುತ್ತೆ. ಮತ್ತು ಆಮೇಲೆ ಇನ್ನೊಂದೇನೆಂದರೆ ಈ ಜೈವಿಕ ಗೊಬ್ಬರಗಳ ಖರ್ಚು ಸಹ ತುಂಬ ಕಡಿಮೆ. ಭಾಳಷ್ಟು ರೈತರು ಜೈವಿಕ ಗೊಬ್ಬರದ ಖರ್ಚು ಜಾಸ್ತಿ ಬರುತ್ತಾರೆ ಅಂತಾರೆ. ಏನು ಖರ್ಚು ಜಾಸ್ತಿ ಬರಲ್ಲ, 1 ಕೆಜಿ ಜೈವಿಕ ಗೊಬ್ಬರಕ್ಕೆ ನಿಮಗೆ ಸುಮಾರು ಒಂದು 60-75 ರೂಪಾಯಿ ಒಳಗೆ 1 ಕೆಜಿ ಜೈವಿಕ ಗೊಬ್ಬರ ಸಿಗುತ್ತೆ. ಹಾಗಾಗಿ ನೀವು 1 ಕೆಜಿ ಜೈವಿಕ ಗೊಬ್ಬರನ ಬಳಕೆ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದ ನಿಮಗೆ ನಷ್ಟ ಆಗಲ್ಲ. ಮತ್ತು ಇನ್ನೊಂದು ಏನಾಗಿದೆ ಅಂದರೆ ಭಾಳಷ್ಟು ರೈತ ಬಾಂಧವರಾಗಿರ್ಬೋದು ಅಥವಾ ನಮ್ಮ ವಿಜ್ಞಾನ ಆಗಿರ್ಬೋದು, ನಾವು ಜೈವಿಕ ಗೊಬ್ಬರಗಳಿಂದ ಬಂದಂತ ಲಾಭಗಳನ್ನ ನಾವು ತಿಳಿಸ್ತಾ ಇಲ್ಲ. ಈಗ ಜೈವಿಕ ಗೊಬ್ಬರದಿಂದಲೇ ಬಂತು ನನ್ನ ಇಳುವರಿ ಅಂತ ಹೇಳುವಂತ ರೈತರು ನಮ್ಮಲ್ಲಿ ಇಲ್ಲ. ಹಾಗಾಗಿ ಏನಾಗಿದೆ ಅಂದ್ರೆ ಇದನ್ನ ಬಳಕೆ ಮಾಡುವಂತ ರೈತರು ಕಡಿಮೆ ಆಗಿದ್ದಾರೆ. ನನ್ನ ರೈತರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ನಮಗೆ ಗೊಬ್ಬರ ಅಂದ ತಕ್ಷಣ ನಮ್ಗೆ ಯಾವಾಗ್ಲೂ ನಮಗೆ ನೆನಪಿಗೆ ಬರಬೇಕಾಗಿರೋದು ರಾಸಾಯನಿಕ ಗೊಬ್ಬರ ಬರುತ್ತೆ, ಅದಾದ್ಮೇಲೆ ಸಾವಯವ ಗೊಬ್ಬರ ಬರುತ್ತೆ, ಹಸಿರೆಲೆ ಬರುತ್ತೆ. ಈ ಜೈವಿಕ ಗೊಬ್ಬರದ ನಮಗೆ ನೆನಪು ಬರಲ್ಲ. ಹಾಗಾಗಿ ರೈತ ಬಾಂಧವರು ಮುಂದಿನ ದಿನಗಳಲ್ಲಿ ಗೊಬ್ಬರ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಜೈವಿಕ ಗೊಬ್ಬರನು ಬರಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಕೃಷಿಯಲ್ಲಿ ಒಳ್ಳೆ ಇಳುವರಿ ಪಡಬೇಕು, ಆಮೇಲೆ ನಮ್ಮ ಖರ್ಚು ಕಡಿಮೆ ಮಾಡಬೇಕು, ಮತ್ತೆ ನಮ್ಮ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೋಬೇಕು ಅನ್ನೋಂತ ರೈತರು ಈ ಜೈವಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಸಾಕಷ್ಟು ಉಪಯೋಗಗಳಿವೆ ಅಂತ ತಾವ ತಿಳಿಸ್ಕೊಟ್ರು ಸರ್. ಈ ಒಂದು ಜೈವಿಕ ಗೊಬ್ಬರ ಬಳಸೋದ್ರಿಂದ ನಮ್ಮ ರೈತರ ಒಂದು ಖರ್ಚುನೂ ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಅನುಕೂಲಗಳ ಇರೋದ್ರಿಂದ ಈ ಜೈವಿಕ ಗೊಬ್ಬರವನ್ನು ಯಾವಾಗಲೂ ತಮ್ಮ ಒಂದು ಕೃಷಿಯಲ್ಲಿ ಬಳಸಿರಿ ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಾವು ಈ ಜೈವಿಕ ಗೊಬ್ಬರಗಳ ಬಗ್ಗೆ ತಿಳಿಸಿಕೊಟ್ರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ಕಾರ. ಜೈವಿಕ ಬೀಜೋಪಚಾರದ ಮಹತ್ವ ಕುರಿತು ದಾವಣಗೆರೆ ICAR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ಡಾ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಅಬ್ ಹರ್ ಘರ್ ಕಿ ಛತ್ ಪರ್ ಶಾನ್ ಸೆ ಫಹರೇಗಾ ತಿರಂಗಾ ಗುನ್ಗುನಾಯೇ ಜಾಯೆಂಗೆ ನವ ವಿಕಾಸ್ ಕೆ ಗೀತ್ ಆನ್ ಬಾನ್ ಶಾನ್ ಕಾ ಪ್ರತೀಕ್ ರಾಷ್ಟ್ರಧ್ವಜ ತಿರಂಗಾ. ಆಯೇ ಆಜಾದಿ ಕೆ ಅಮೃತ ಮಹೋತ್ಸವ ಕೆ ಪಾವನ ಅವಸರ ಪರ್ ಇಸ್ ಸ್ವಾಧೀನತಾ ದಿವಸ ಹರ್ ಘರ್ ಫಹರಾತೆ ಹೈ ತಿರಂಗಾ ಔರ್ ಲೇತೆ ಹೈ ಭವ್ಯ ಔರ್ ಸಶಕ್ತ ಭಾರತ ಕೆ ನಿರ್ಮಾಣ ಕಾ ಸಂಕಲ್ಪ. ಆಯೇ ಹರ್ ಘರ್ ಫಹರಾಯೇ ತಿರಂಗಾ. ಸತ್ವಪೂರ್ಣ ಆಹಾರ ಪದಾರ್ಥದ ಬಗ್ಗೆ ನಾವು ನಿರ್ಲಕ್ಷ್ಯವನ್ನು ತಾಳ್ತಾ ಇದ್ದೇವೆ. ಸೊ ಮುಖ್ಯವಾಗಿ ಅಗಸೆಯನ್ನು ಅದರ ಎಣ್ಣೆಗಾಗಿ ಬೆಳೆಯುತ್ತಾರೆ, ಮತ್ತೆ ವಾರ್ನಿಷ್ ಮಾಡಕ್ಕೆ, ಬಣ್ಣ ಮಾಡಕ್ಕೆ, ಲಿನೋಲಿಯಂ ಮತ್ತು ಕಟ್ಟಿಗೆಯ ಪೀಠೋಪಕರಣಗಳ ಸಂರಕ್ಷಣೆ ಮಾಡಕ್ಕೆ ಇದನ್ನ ಬಳಸ್ತಾ ಇರ್ತಾರೆ. ಹಳೆಯ ಮನೆಗಳಲ್ಲಿ ಕಟ್ಟಿಗೆ ಸೂರ್ಯನ ತೊಲೆಗಳಿಗೆ, ಚಿತ್ತಾರದ ಕಪಾಟುಗಳಿಗೆ, ಬಾಗಿಲುಗಳಿಗೆ, ಗೆದ್ದಲು ಕ್ರಿಮಿಕೀಟಗಳಿಂದ ರಕ್ಷಿಸಲು ಈ ಎಣ್ಣೆಯನ್ನು ಬಳಸ್ತಾರೆ. ಸೊ ಕಾಳುಗಳನ್ನು ಸ್ವಚ್ಛ ಮಾಡಲು ಅಥವಾ ಮರ ಏನು ಯೂಸ್ ಮಾಡ್ತೀವಲ್ಲ ಆ ಮರಕ್ಕೆ ಅದನ್ನ ಲೇಪನ ಮಾಡಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಸೊ ಎಣ್ಣೆ ತೆಗೆದಾಗ ಉಳಿದಿರೋ ಹಿಂಡನ್ನು ಪಶು ಆಹಾರವಾಗಿ ಹಿಂಡಿ ಉಳ್ಕೊಳ್ಳುತ್ತಲ್ಲ ಅದನ್ನ ಪಶು ಆಹಾರಕ್ಕೆ ಯೂಸ್ ಮಾಡ್ತಾರೆ. ಹಾಗೆ ದಾರಗಳನ್ನು ಮಾಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಸೊ ಈ ಹೊಟ್ಟಿನಿಂದ ಬಂದ ಪುಡಿಯನ್ನು ತಗೊಂಡ್ಬಿಟ್ಟು ಕಾಗದ ತಯಾರಿಕೆಯಲ್ಲಿ ಕೂಡ ಉಪಯೋಗ ಮಾಡ್ತಾರೆ. ಆದ್ದರಿಂದ ಅಗಸೆ ತುಂಬಾ ಬಹುಪಯೋಗಿ ಅಂತ ನಾವು ಹೇಳ್ಬೋದು. ಸೊ ಆಹಾರ ಪದಾರ್ಥದಲ್ಲಿ ಅಗಸೆ ಮಹತ್ವ ಮತ್ತು ಪೌಷ್ಟಿಕಾಂಶ ಏನಪ್ಪಾ ಅಂದ್ರೆ ಅಗಸೆ ಎಣ್ಣೆಗೆ ಐತಿಹಾಸಿಕ ಹಿನ್ನೆಲೆಯಿಂದಲೂ ಅಡುಗೆಯಲ್ಲಿ ಬಳಸುವುದರ ತುಂಬಾ ಕಡಿಮೆ ಆಗಿದೆ. ಸೊ ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಸಾಂಪ್ರದಾಯಿಕವಾದ ಪದಾರ್ಥವಾಗಿದೆ ಇದು. ಇದರಲ್ಲಿ ಇರೋ ಪೌಷ್ಟಿಕಾಂಶ ಏನಂದ್ರೆ ಇದರಲ್ಲಿ ಒಂದೊಂದು ಘಟಕವೂ ಅತ್ಯಮೂಲಕವಾಗಿದ್ದು ದೇಹದ ಪೋಷಣೆಗೆ ತುಂಬಾ ಮಹತ್ವವಾಗಿದೆ. ಸೊ ಇದರಲ್ಲಿ ವಿಶೇಷ ಅಂದರೆ ಒಮೆಗಾ 3 ಕೊಬ್ಬಿನ ಆಮ್ಲ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿದೆ. ಇದು ಹೃದಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಎಲ್ಲರೂ ಹೇಳ್ತಾರೆ ಸಾಮಾನ್ಯವಾಗಿ ಮೀನು ತಿಂದ್ರೆ ತುಂಬಾ ಒಳ್ಳೆಯದು, ಹಾರ್ಟಿಗೆ ತುಂಬಾ ಒಳ್ಳೆಯದು. ಸೊ ಮೀನು ತಿಂದೇ ಇರೋರು ಅಗಸೆನ ಉಪಯೋಗ ಮಾಡಿದ್ರು ಸಾಕು. ಸೊ ಅಗಸೆಯಲ್ಲೂ ಕೂಡ ಒಮೆಗಾ 3 ಆಮ್ಲಗಳು ಮೀನಿನಲ್ಲಿರುವ ಪ್ರಮಾಣಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿದ್ದು ಹೃದಯಕ್ಕೆ ಬಹುಪಯೋಗಿ ಎಂದು ಸಂಶೋಧನೆಗಳು ಹೇಳುತ್ತವೆ. ದೇಹ ರಚನೆಯಲ್ಲಿ ಭಾಗಿಯಾಗಿರುವ ಅನೇಕ ಬಗೆಯ ಜೀವಕೋಶಗಳಿಗೆ ಮತ್ತು ಜೀವವಾಹಿನಿಗಳಿಗೆ ಬೇಕಾಗುವ ಪ್ರೋಸ್ಟಾಗ್ಲ್ಯಾಂಡಿಂಗ್ ಘಟಕಗಳ ಸೋಂಕು ನಿರೋಧಕ ಶಕ್ತಿಯನ್ನು ಕೂಡ ಇದು ನೀಡುತ್ತದೆ. ಅದಲ್ಲದೆ ರಕ್ತನಾಳಗಳಲ್ಲಿ ಕೊಬ್ಬು ಹೆಪ್ಪುಗಟ್ಟುವುದನ್ನು ತಡೆದು ರಕ್ತದೊತ್ತಡ ಉಂಟು ಮಾಡುವ ಪ್ರಮೇಯವನ್ನು ಕೂಡ ಅಗಸೆ ತಡೆಯುತ್ತದೆ. ಈ ಪ್ರೋಸ್ಟಾಗ್ಲಾಂಡಿನ್ ತಯಾರಿಕೆಯಲ್ಲಿ ಬೇಕಾಗುವ ಲಿನೋಲೇಯಿಕ್ ಮತ್ತು ಲಿನೋಲೆನಿಕ್ ಕೊಬ್ಬಿನ ಆಮ್ಲಗಳು ಅಗಸೆಯಲ್ಲಿ ತುಂಬಾ ಹೇರಳವಾಗಿದೆ. ಲಿನೋಲೆನಿಕ್ ಅಂದ ಆಮ್ಲ ಇದೆಯಲ್ವಾ, ಇದು ಎಲ್ಲಾ ಸಸ್ಯಜನ್ಯ ಎಣ್ಣೆಗಳಲ್ಲಿ ಯಥೇಚ್ಛವಾಗಿ ಸಿಗುತ್ತದೆ ಲಿನೋಲೇಯಿಕ್ ಅನ್ನೋದು. ಸೊ ದೇಹಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಆಹಾರಗಳ ಮೂಲಗಳಿಂದ ಇದು ನಮಗೆ ದೊರೆಯುತ್ತೆ. ಸಾಗರದಲ್ಲಿ ಸಿಗೋ ಮೀನುಗಳಲ್ಲಿ ಲಿನೋಲೆನಿಕ್ ಮತ್ತೆ ಇದು ಆಮ್ಲ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತೀವಿ, ಆದರೆ ಇದಕ್ಕಿಂತಲೂ ಹೆಚ್ಚಾಗಿ ನಿಮಗೆ ಅಗಸೆಯಲ್ಲಿ ಇದು ಲಭ್ಯವಾಗುತ್ತದೆ. ಒಮೆಗಾ 3 ಅನ್ನೋ ಫ್ಯಾಟಿ ಆಸಿಡ್ 1000 ಮೈಕ್ರೋಗ್ರಾಮ್ ಲಿನೋಲೆನಿಕ್ ಆಮ್ಲ ಸಿಗಬೇಕೆಂದರೆ ನಾವೇನ್ ಮಾಡ್ಬೇಕಂದ್ರೆ 56 ಗ್ರಾಂನಷ್ಟು ಮೀನು ತಿನ್ನಬೇಕಾಗುತ್ತದೆ, ಇಲ್ಲದಿದ್ದರೆ 1.5 ಚಮಚೆಯಷ್ಟು ಅಗಸೆ ಪುಡಿಯನ್ನು ನಾವು ಸೇವಿಸಬಹುದು. ಸೊ ಮೀನು ತಿನ್ನದ ಜನರಿಗೆ ಇದೊಂದು ತುಂಬಾ ಒಳ್ಳೆಯ ಸುದ್ದಿ ಆಗಿದೆ. ಲಿನೋಲೆಯಿಕ್ ಕೊಬ್ಬಿನ ಆಮ್ಲವನ್ನು 1/4 ಕಪ್ ಸೋಯಾ ಅವರೆ ಅಥವಾ 10 ಕಪ್ ಬೇಯಿಸಿದ ಸೊಪ್ಪುಗಳನ್ನು ತಿನ್ನುವುದರಿಂದ ಸಿಗುತ್ತದೆ. ಸೊ ಈಗ ನೀವೇ ಯೋಚನೆ ಮಾಡಿ, 10 ಕಪ್ ಸೊಪ್ಪು ಬೇಯಿಸಿ ತಿನ್ನೋದು ಅಥವಾ 1 ಸ್ಪೂನ್ ನಾವು ಅಗಸೆನ ತಿನ್ನೋದು.